ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನಡೆ ಕಾರ್ಯಕ್ರಮದ 7ನೇ ಸಂಚಿಕೆ. ಆ ಬಳಿಕ ಗೇರು ತೋಟದಲ್ಲಿ ಅಂತರ್ಬೆಳೆ ಹಾಗೂ ಮಿಶ್ರ ಬೇಸಾಯ ಈ ಕುರಿತು ಮಾಹಿತಿ ಕೇಳಬಹುದು. ಗೇರು ಮರದ ಗಾನ ನಮ್ಮ ನಡೆ ಗೇರುವಿನೆಡೆ ಆಕಾಶವಾಣಿ ಮಂಗಳೂರು ಹಾಗೂ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಹಭಾಗಿತ್ವದಲ್ಲಿ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ ನಮ್ಮ ನಡೆ ಗೇರುವಿನೆಡೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ ಸರಣಿಯ 7ನೇ ಸಂಚಿಕೆಗೆ ತಮಗೆಲ್ಲ ಆದರದ ಸ್ವಾಗತ. ಈ ಸರಣಿಯಲ್ಲಿ ಇದುವರೆಗೆ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ವಿಜ್ಞಾನಿಗಳು ಗೇರು ಕೃಷಿಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಮಗೆ ನೀಡುತ್ತಾ ಬಂದಿದ್ದಾರೆ. ಭಾರತದಲ್ಲಿ ಗೇರು ಕೃಷಿ ಸಾಗಿ ಬಂದ ಹಾದಿ, ಗೇರು ಕೃಷಿಯಲ್ಲಿ ಚಹಾ ಸೊಳ್ಳೆಯ ಕಾಟ ಹಾಗೂ ಅದರ ನಿರ್ವಹಣೆ, ಗೇರು ಕೃಷಿಯಲ್ಲಿ ಯಾಂತ್ರೀಕರಣ, ಗೇರು ಕೃಷಿಯಲ್ಲಿ ಮಣ್ಣಿನ ನಿರ್ವಹಣೆ, ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಅಭಿವೃದ್ಧಿಪಡಿಸಿದ ತಳಿಗಳ ಮಾಹಿತಿ, ಅತಿ ಘನ ಸಾಂದ್ರ ಪದ್ಧತಿಯಲ್ಲಿ ಗೇರು ಕೃಷಿ ಎಂಬೆಲ್ಲ ಮಾಹಿತಿಗಳ ಬಗ್ಗೆ ಅಲ್ಲಿಯ ವಿಜ್ಞಾನಿಗಳು ನಮ್ಮೊಂದಿಗೆ ಇದ್ದು ಬಹಳಷ್ಟು ಮಾಹಿತಿಗಳನ್ನು ನಮಗೆ ನೀಡುತ್ತಾ ಬಂದಿದ್ದಾರೆ. ಗೇರು ಎಂಬುದು ಉಷ್ಣವಲಯದ ಬೆಳೆ. ಇದನ್ನು ಬೆಳೆಯುವ ಮುಖ್ಯ ದೇಶಗಳೆಂದರೆ ಅದರಲ್ಲೂ ಪ್ರಮುಖವಾಗಿ ಬ್ರೆಜಿಲ್. 16ನೇ ಶತಮಾನದಲ್ಲಿ ಪೋರ್ಚುಗೀಸರಿಂದ ನಮ್ಮಲ್ಲಿ ಅಂದರೆ ಭಾರತಕ್ಕೆ ಮೊದಲ ಬಾರಿಗೆ ಪಶ್ಚಿಮ ಕರಾವಳಿಯಲ್ಲಿ ಗೇರು ಬೆಳೆಯನ್ನು ಪರಿಚಯಿಸಲಾಯಿತು ಎಂಬುದನ್ನು ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದಕ್ಕೆ ಬಾಧಿಸುವ ಚಹಾ ಸೊಳ್ಳೆಯ ಕಾಟ ಹಾಗೂ ಅವುಗಳ ನಿಯಂತ್ರಣ ಬಗ್ಗೆಯೂ ಸವಿಸ್ತಾರವಾಗಿ ಅವರು ಮಾತನಾಡಿದ್ದಾರೆ. ಗೇರು ಬೀಜದ ತಿರುಳಿನಲ್ಲಿ ಒಳ್ಳೆಯ ಸತ್ವವಿದೆ. ಇದರಲ್ಲಿ ಕೊಬ್ಬು, ಸಸಾರಜನಕ ಅಂದರೆ ಪ್ರೋಟೀನ್, ಶರ್ಕರಪಿಷ್ಟ ಹಾಗೂ ಖನಿಜಗಳನ್ನು ಹೊಂದಿರುವ ಇದು ಸತ್ವಯುತ ಆಹಾರ ಎಂದು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಇದರ ಕೃಷಿ ಈಗ ಹೆಚ್ಚುತ್ತಿದ್ದು ರೈತರಲ್ಲಿ ಆಶಾಭಾವನೆ ಮೂಡಿದೆ. ಒಳ್ಳೆಯ ಕೃಷಿ ಪದ್ಧತಿ ಅಳವಡಿಸಿದರೆ ಇದರಲ್ಲಿ ಒಳ್ಳೆಯ ಲಾಭವನ್ನು ಪಡೆಯಬಹುದು. ನಮಗೆ ವಿದೇಶಿ ವಿನಿಮಯ ಕೊಡುವ ಮುಖ್ಯ ಬೆಳೆಗಳಲ್ಲಿ ಇದು ಒಂದಾಗಿದೆ. ಪ್ರತಿ ವರ್ಷ ನಮ್ಮಲ್ಲಿ 100,000 ಟನ್ನಷ್ಟು ಗೇರು ಬೀಜಗಳನ್ನು ನಾವು ಆಮದು ಮಾಡಿಕೊಳ್ಳಬೇಕಾಗುತ್ತದೆ ಎಂಬುದು ಇದುವರೆಗೆ ನಾವು ತಿಳಿದುಕೊಂಡಂತಹ ಅಂಶಗಳು. ಇದರಿಂದ ಗೇರು ಕೃಷಿ ಮಾಡುವವರಿಗಂತೂ ಬಹಳ ಅನುಕೂಲ ಆಗ್ತದೆ ಅಂತ ನಮ್ಮ ನಂಬಿಕೆ. ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ತೋಟಗಾರಿಕಾ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ತೊಂಡೈಮಾನ್ ಇವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಇದನ್ನು ನಡೆಸಿಕೊಡಲಿದ್ದಾರೆ ಶಶಿಕಲಾ ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಹಾಗೂ ಗೇರು ಸಂಶೋಧನಾ ನಿರ್ದೇಶನಾಲಯದ ತೋಟಗಾರಿಕಾ ವಿಭಾಗದಲ್ಲಿ ಹಿರಿಯ ವಿಜ್ಞಾನಿಯಾಗಿರುವ ಡಾಕ್ಟರ್ ವಿ ತೊಂಡೈಮಾನ್. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ತೆ ಸರ್. ನಮಸ್ಕಾರ. ಇವರು ಗೇರು ತೋಟದಲ್ಲಿ ಅಂತರ ಬೆಳೆ ಮತ್ತು ಮಿಶ್ರ ಬೇಸಾಯ ಪದ್ಧತಿಗಳು ಇದರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಸರ್, ಗೇರು ತೋಟದಲ್ಲಿ ಅಂತರ ಬೆಳೆ ಮತ್ತು ಮಿಶ್ರ ಬೇಸಾಯ ಪದ್ಧತಿಗಳನ್ನು ಏಕೆ ಅಳವಡಿಸಿಕೊಳ್ಬೇಕು ಹಾಗೂ ಇದರ ಪ್ರಯೋಜನಗಳೇನು ಅಂತ ಹೇಳಬಹುದಾ ಸರ್? ಗೇರು ಗಿಡಗಳನ್ನು ಸಾಮಾನ್ಯವಾಗಿ 7.5 ಮೀಟರ್ ನೀಳ, 7.5 ಮೀಟರ್ ಅಗಲ ಅಂತರದಲ್ಲಿ ನೆಡಲಾಗುತ್ತದೆ. ಆರಂಭಿಕ 8-10 ವರ್ಷಗಳಲ್ಲಿ ಗೇರು ಗಿಡಗಳು ಸಂಪೂರ್ಣವಾಗಿ ಬೆಳೆಯಲು ಸಮಯ ತೆಗೆದುಕೊಳ್ಳುವುದರಿಂದ ಗಿಡಗಳ ನಡುವೆ ದೊಡ್ಡ ಖಾಲಿ ಜಾಗವಿರುತ್ತದೆ. ಈ ಜಾಗದಲ್ಲಿ ಮಣ್ಣು, ನೀರು, ಪೋಷಾಂಶಗಳು ಮತ್ತು ಸೂರ್ಯನ ಬೆಳಕು ವ್ಯರ್ಥವಾಗುತ್ತದೆ, ಜೊತೆಗೆ ಕಲೆಗಳ ಬೆಳವಣಿಗೆ ಹೆಚ್ಚಾಗುತ್ತದೆ. ಈ ಖಾಲಿ ಜಾಗದಲ್ಲಿ ಇತರ ಬೆಳೆಗಳನ್ನು ಬೆಳೆಯುವುದರಿಂದ ಕೃಷಿಕರ ಆದಾಯ ಹೆಚ್ಚುತ್ತದೆ, ಮಣ್ಣಿನ ಸವೆತ ಕಡಿಮೆಯಾಗುತ್ತದೆ, ಮಣ್ಣಿನ ತೇವಾಂಶ ಸಂರಕ್ಷಣೆಯಾಗುತ್ತದೆ ಮತ್ತು ಕಲೆ ನಿಯಂತ್ರಣ ಸುಲಭವಾಗುತ್ತದೆ. ಹಾಗಾದ್ರೆ ಗೇರು ತೋಟದಲ್ಲಿ ಅಂತರ ಬೆಳೆಯಾಗಿ ಯಾವುದೆಲ್ಲ ಬೆಳೆಯನ್ನು ಬೆಳೆಯಬಹುದು? ಪುತ್ತೂರಿನ ಈ ಸಂಸ್ಥೆ ಯಾವ ಬೆಳೆಯನ್ನು ಶಿಫಾರಸು ಮಾಡಿದೆ ಸರ್? ICRDCR ಹಲವು ಬೆಳೆಗಳನ್ನು ಶಿಫಾರಸು ಮಾಡಿದ್ದೆ. ಮುಖ್ಯವಾಗಿ ಅನಾನಸ್, ಇದು ಮೊದಲ 7 ವರ್ಷಗಳವರೆಗೆ ಅಂತರ ಬೆಳೆಯಾಗಿ ಬೆಳೆಯಲು ಸೂಕ್ತವಾಗಿದೆ. ಮುಂಗಾರು ಮಳೆ ಪ್ರಾರಂಭವಾದಾಗ 90 ಸೆಂಟಿಮೀಟರ್ ಅಂತರದಲ್ಲಿ 3 ಗುಂಡಿಗಳನ್ನು ಮಾಡಿ ಪ್ರತಿ ಗುಂಡಿಗಳು 1 ಮೀಟರ್ ಅಗಲ, 1/2 ಮೀಟರ್ ಆಳ ಇರಬೇಕು. 3 ಗುಂಡಿಗಳನ್ನು ಮಾಡಿ ಸಾಲುಗಳ ನಡುವೆ 60 ಸೆಂಟಿಮೀಟರ್ ಮತ್ತು ಸಸಿಗಳ ನಡುವೆ 40 ಸೆಂಟಿಮೀಟರ್ ಅಂತರದಲ್ಲಿ ಸಸಿಗಳನ್ನು ನೆಡಬೇಕು. ಉತ್ತಮ ಒಳಚರಂಡಿ ಇರಬೇಕು, ಇಲ್ಲದಿದ್ರೆ ನೀರು ನಿಂತು ಗಿಡ ಸಾಯುತ್ತದೆ. ನಾಟಿ ಮಾಡುವ ಮುನ್ನ ಗುಂಡಿಗೆ ಮೇಲ್ಮಣ್ಣು, ಕೊಟ್ಟಿಗೆ ಗೊಬ್ಬರ 1 ಮೀಟರಿಗೆ 2.5 ಕೆಜಿ ಮತ್ತು ರಾಕ್ ಫಾಸ್ಫೇಟ್ 1 ಮೀಟರಿಗೆ 160 ಗ್ರಾಂ ಮಿಶ್ರ ಮಾಡಿ ರಸಗೊಬ್ಬರವನ್ನು 2 ಕಂತುಗಳಲ್ಲಿ ನೆಡಬೇಕು. ಪ್ರತಿ ಸಸಿಗೆ ವರ್ಷಕ್ಕೆ 25 ಗ್ರಾಂ ಸಾರಜನಕ, 7 ಗ್ರಾಂ ರಂಜಕ, 25 ಗ್ರಾಂ ಪೊಟ್ಯಾಸಿಯಂ ನೀಡಬೇಕು. ಎರಡನೆಯದಾಗಿ ಶುಂಠಿ ಮತ್ತು ಅರಿಶಿನ, ಇವು ನೆರಳನ್ನು ಸಗಿಸುವ ಬೆಳೆ ಆಗಿರುವುದರಿಂದ ಗೇರು ತೋಟಗಳಿಗೆ ಉತ್ತಮ. ಮುಂಗಾರು ಮಳೆ ಪ್ರಾರಂಭವಾದಾಗ ಎತ್ತರಿಸಿದ ಪಾತಿಗಳನ್ನು 1.5 ಮೀಟರ್ ಅಗಲ, 1/2 ಮೀಟರ್ ಎತ್ತರ ಮಾಡಿ ನಾಟಿ ಮಾಡಬೇಕು. ಪ್ರತಿ ಹೆಕ್ಟರಿಗೆ 15 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಂಪೋಸ್ಟ್ ಮತ್ತು 10 ಟನ್ ಹಸಿರು ಎಲೆಗಳಿಂದ ಎಲೆಮುಡಿಕೆ ಮಾಡುವುದು ಮುಖ್ಯ. ಎಲೆಮುಡಿಕೆ ಎಂದರೆ ಗ್ರೀನ್ ಮಲ್ಚಿಂಗ್. ನಂತರ ಗೆಣಸುಗಳು, ಉದಾಹರಣೆಗೆ ಸ್ವರ್ಣಗೆಡ್ಡೆ ಮತ್ತು ಕಲ್ಲಂಗಡಿ ಗೆಣಸು. ಉತ್ತಮ ಒಳಚರಂಡಿ ಇರುವ ಮಣ್ಣಿನಲ್ಲಿ ಇವುಗಳನ್ನು ಬೆಳೆಯಬಹುದು. ಸ್ವರ್ಣಗೆಡ್ಡೆಯ ಗೆಡ್ಡೆಗಳನ್ನು 60 ಸೆಂಟಿಮೀಟರ್ ಉದ್ದ, 60 ಸೆಂಟಿಮೀಟರ್ ಅಗಲ, 45 ಸೆಂಟಿಮೀಟರ್ ಆಳ ಗಾತ್ರದ ಗುಂಡಿಯಲ್ಲಿ ನೆಡಬೇಕು. ಕಲ್ಲಂಗಡಿ ಗೆಣಸನ್ನು 60 ಸೆಂಟಿಮೀಟರ್ ಅಂತರದಲ್ಲಿ ನೆಡಬೇಕು. ಬಳ್ಳಿ ಬೆಳೆಗಳಲ್ಲಿ ಉದಾಹರಣೆಗೆ ಕರಿಮೆಣಸು ಮತ್ತು ವನಿಲಾ, 6 ವರ್ಷಕ್ಕಿಂತ ಹಳೆಯ ಗೇರು ಮರಗಳಲ್ಲಿ ಇವುಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯಬಹುದು. ಗೇರು ಮರದ ಬುಡದಿಂದ 45 ಸೆಂಟಿಮೀಟರ್ ದೂರದಲ್ಲಿ ಗುಂಡಿ ತೆಗೆದು ನೆಡಬೇಕು. ಮೆಣಸು ಮತ್ತು ವನಿಲಾಗಳಲ್ಲಿ ನೆರಳನ್ನು ಸಗಿಸುವ ತಳಿಗಳನ್ನು ಆಯ್ಕೆ ಮಾಡಿ. ಇತರ ಬೆಳೆಗಳೆಂದರೆ ತರಕಾರಿಗಳಾದ ದಾಂತಿನ ಸೊಪ್ಪು, ಸೌತೆಕಾಯಿ, ಬದನೆಕಾಯಿ ಇತ್ಯಾದಿ. ಬೇಳೆಕಾಳುಗಳಾದ ಕಡಲೆಕಾಯಿ, ಹೆಸರುಕಾಳು, ಉದ್ದು ಮತ್ತು ಔಷಧೀಯ ಸಸಿಗಳಾದ ಅಲೋವೀರಾ ಮತ್ತು ತುಳಸಿಯಂತಹ ಗಿಡಗಳನ್ನು ಸಹ ಬೆಳೆಯಬಹುದು. ಇಲ್ಲಿಯವರೆಗೆ ನಾವು ನೋಡಿದ ಅಂತರ ಬೆಳೆಗಳೆಲ್ಲವೂ ಬಹುತೇಕ ವಾರ್ಷಿಕ ಬೆಳೆಗಳವು. ಗೇರು ತೋಟದಲ್ಲಿ ಮರ ಆಧಾರಿತ ಅಥವಾ ಬಹು ವಾರ್ಷಿಕ ಬೆಳೆಗಳನ್ನು ಬೆಳೆಯುವ ಪದ್ಧತಿ ಸಾಧ್ಯವೇ ಸರ್? ಖಂಡಿತ ಸಾಧ್ಯ. ಸಾಂಪ್ರದಾಯಿಕವಾಗಿ ವಾರ್ಷಿಕ ಬೆಳೆಗಳನ್ನು ಬೆಳೆಸುತ್ತಿದ್ದರೂ ಗೇರು ಬೆಳೆಯ ಆಧುನಿಕ ಕನೋಪಿ ನಿರ್ವಹಣೆ ತಂತ್ರಜ್ಞಾನಗಳಿಂದಾಗಿ ನಾವು ಈಗ ಅಧಿಕ ಸಾಂದ್ರತೆಯ ಮತ್ತು ಅತಿ ಹೆಚ್ಚು ಸಾಂದ್ರತೆಯ ನಾಟಿ ಪದ್ಧತಿಗಳನ್ನು ಸ್ಥಾಪಿಸಬಹುದು. ಇದು ಗೇರು ತೋಟಗಳಲ್ಲಿ ವಾಣಿಜ್ಯ ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನು ಪರಿಚಯಿಸಲು ಅವಕಾಶಗಳನ್ನು ತೆರೆಯುತ್ತದೆ. ಉದಾಹರಣವಾಗಿ ಪಶ್ಚಿಮ ಕರಾವಳಿ ಪ್ರದೇಶಗಳಲ್ಲಿ ರಂಬುಟಾನ್, ಮ್ಯಾಂಗೋಸ್ಟಿನ್, ಮಾವು ಮತ್ತು ನಿಂಬೆಹಣ್ಣು ನಂತಹ ಹಣ್ಣುಗಳು ಉತ್ತಮವಾಗಿ ಬೆಳೆಯುತ್ತಿವೆ ಮತ್ತು ಉತ್ತಮ ಮಾರುಕಟ್ಟೆ ಸಾಮರ್ಥ್ಯವನ್ನು ಕೂಡ ಹೊಂದಿವೆ. ಇದು ಗೇರು ಮಾರುಕಟ್ಟೆಯಲ್ಲಿ ಕುಸಿತ ಕಂಡರು ನಂತರದ ವರ್ಷಗಳಲ್ಲಿ ರೈತರಿಗೆ ಸುಸ್ಥಿರ ಆದಾಯವನ್ನು ಖಾತರಿಪಡಿಸುತ್ತದೆ. ಕಣೋಪಿ ನಿರ್ವಹಣೆ ಅಥವಾ ಕಟಾವು ಸಾಧ್ಯವಿರುವ ಹಣ್ಣಿನ ಬೆಳೆಗಳು ಗೇರು ತೋಟಗಳಲ್ಲಿ ಈ ಪದ್ಧತಿಗೆ ಅತ್ಯಂತ ಸೂಕ್ತವಾಗಿವೆ. ಅಂತರ ಬೆಳೆಗಳನ್ನು ಆಯ್ಕೆ ಮಾಡುವಾಗ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಬೇಕು ಸರ್? ಅಂತರ ಬೆಳೆಗಳನ್ನು ಆಯ್ಕೆ ಮಾಡುವಾಗ ಉತ್ತಮ ಕೃಷಿಗೆ ನಾವು ಹಲವಾರು ಪ್ರಮುಖ ಅಂಶಗಳನ್ನು ಪರಿಗಣಿಸಬೇಕು. ಅವುಗಳು ಏನೆಂದರೆ, ಎತ್ತರವಾಗಿ ಬೆಳೆಯುವ ಬೆಳೆಗಳೊಂದಿಗೆ ಕುಳ್ಳಗೆ ಬೆಳೆಯುವ ಬೆಳೆಗಳನ್ನು ಆಯ್ಕೆ ಮಾಡಿ, ಹರಡುವ ಬೆಳೆಗಳೊಂದಿಗೆ ನೆಟ್ಟಗೆ ಬೆಳೆಯುವ ಬೆಳೆಗಳನ್ನು ಆಯ್ಕೆ ಮಾಡಿ, ಆಳವಾದ ಬೇರುಗಳನ್ನು ಹೊಂದಿರುವ ಬೆಳೆಗಳೊಂದಿಗೆ ಆಳವಿಲ್ಲದ ಬೇರುಗಳನ್ನು ಹೊಂದಿರುವ ಬೆಳೆಗಳನ್ನು ಬೆಳೆಯಬೇಕು. ಅಲ್ಪಾವಧಿಯ ಬೆಳೆಗಳೊಂದಿಗೆ ದೀರ್ಘಾವಧಿಯ ಬೆಳೆಗಳನ್ನು ಬೆಳೆಯಬಹುದು. ದ್ವಿದಳ ಧಾನ್ಯ ಬೆಳೆಗಳೊಂದಿಗೆ ಏಕದಳ ಧಾನ್ಯ ಬೆಳೆಗಳು ಆಯ್ಕೆ ಮಾಡಬಹುದು. ಆಯ್ಕೆ ಮಾಡಿದ ಬೆಳೆಗಳು ವಿಭಿನ್ನ ಕುಟುಂಬಗಳಿಗೆ ಸೇರಿರಬೇಕು. ಗೇರು ತೋಟದಲ್ಲಿ ಜಾನುವಾರುಗಳಿಗೆ ಮೇವು ಬೆಳೆಗಳನ್ನು ಬೆಳೆಯಬಹುದೇ ಸರ್? ಇದು ಕೂಡ ಒಂದು ಉತ್ತಮ ಮಿಶ್ರ ಬೇಸಾಯ ಪದ್ಧತಿ. ಗೇರು ತೋಟಗಳ ಖಾಲಿ ಜಾಗದಲ್ಲಿ ಗಿನಿಯ ಹುಲ್ಲು ಮತ್ತು ಪಾರಾ ಹುಲ್ಲುಗಳಂತಹ ಮೇವು ಬೆಳೆಗಳನ್ನು ಬೆಳೆಯಬಹುದು. ಇದು ಜಾನುವಾರುಗಳಿಗೆ ಮೇವನ್ನು ಒದಗಿಸುತ್ತದೆ ಮತ್ತು ರೈತರಿಗೆ ಮತ್ತೊಂದು ಆದಾಯ ಮೂಲವಾಗುತ್ತದೆ. ಈ ಅಂತರ ಬೆಳೆ ಅಥವಾ ಮಿಶ್ರ ಬೇಸಾಯ ಪದ್ಧತಿಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ಯಾರನ್ನು ಸಂಪರ್ಕಿಸಬಹುದು ಸರ್? ಹೆಚ್ಚಿನ ಮಾಹಿತಿ ಮತ್ತು ನಿರ್ದಿಷ್ಟ ಸಲಹೆಗಳಿಗಾಗಿ ICR ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇವರನ್ನು ಸಂಪರ್ಕಿಸಬಹುದು. ಅವರ ದೂರವಾಣಿ ಸಂಖ್ಯೆ 08251231530 ಮತ್ತು ವೆಬ್ಸೈಟ್ cashew.icr.gov.in ಗೆ ಸಹ ಭೇಟಿ ನೀಡಬಹುದು. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೆ ಗೇರು ಬೆಳೆಗಾರರಿಗೆ ಅತ್ಯಂತ ಉಪಯುಕ್ತ ಮಾಹಿತಿ ನೀಡಿದ್ದೀರಿ ಸರ್. ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಹಾಗೂ ಗೇರು ಸಂಶೋಧನಾ ನಿರ್ದೇಶನಾಲಯದ ತೋಟಗಾರಿಕಾ ವಿಭಾಗದಲ್ಲಿ ಹಿರಿಯ ವಿಜ್ಞಾನಿಯಾಗಿರುವ ಡಾಕ್ಟರ್ ವಿ ತೊಂಡೈಮಾನ್ ಇವರಿಗೆ ಧನ್ಯವಾದಗಳು. ಧನ್ಯವಾದಗಳು. ಕೇಳಿದ್ರಲ್ಲ ರೈತ ಮಿತ್ರರೇ, ಗೇರು ಕೃಷಿಯಲ್ಲಿ ಅಂತರ ಬೆಳೆಯಾಗಿ ಯಾವೆಲ್ಲ ಗಿಡಗಳನ್ನು ನಮಗೆ ಉಪಯೋಗಿಸಬಹುದು, ಯಾವೆಲ್ಲ ಗಿಡಗಳನ್ನು ನಾಟಿ ಮಾಡಬಹುದು ಅಥವಾ ಯಾವೆಲ್ಲ ಗಿಡಗಳನ್ನು ಬೆಳೆಸಬಹುದು ಎಂಬುದನ್ನು ಸವಿಸ್ತಾರವಾಗಿ ವಿಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ. ಈ ಎಲ್ಲ ಮಾಹಿತಿಗಳನ್ನು ನೀಡಿದವರು ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ತೋಟಗಾರಿಕಾ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ತೊಂಡೈಮಾನ್. ಬರೀ ಗೇರು ಗಿಡಗಳನ್ನು ಮಾತ್ರವಲ್ಲ, ಇದರ ನಡುವೆ ಅಂತರ ಬೆಳೆಯಾಗಿ ಬಹಳಷ್ಟು ಗಿಡಗಳನ್ನು ಹಾಕಿ ನಾವು ಸಮೃದ್ಧ ಬೆಳೆಯನ್ನು ಸಹ ಲಾಭವನ್ನು ಸಹ ಪಡೆಯಬಹುದು ಎಂದು ಡಾಕ್ಟರ್ ತೊಂಡೈಮಾನ್ ಅವರು ತಿಳಿಸಿಕೊಟ್ರು. ಇವರನ್ನು ಮಾತನಾಡಿಸಿದವರು ಶಶಿಕಲಾ ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಹಾಗಿದ್ರೆ ರೈತ ಮಿತ್ರರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ, ನಮ್ಮ ನಡೆ ಗೇರುವಿನೆಡೆ. ಆಕಾಶವಾಣಿ ಮಂಗಳೂರು ಹಾಗೂ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಹಭಾಗಿತ್ವದಲ್ಲಿ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ. ಮುಂದೆ ಕೇಳಿ ಆರೋಗ್ಯ ಮಾಹಿತಿ. ನಾವು ಆರೋಗ್ಯವಾಗಿರಲು ನೀರು ಆಹಾರ ಎಷ್ಟು ಮುಖ್ಯವೋ ಅದೇ ರೀತಿ ಹಣ್ಣುಗಳು ಸಹ ಮುಖ್ಯ. ಹಣ್ಣುಗಳು ನೈಸರ್ಗಿಕವಾಗಿ ಬಂದಂತಹ ಒಂದು ಅಪೂರ್ವ ಕಾಣಿಕೆ. ಆರೋಗ್ಯದಿಂದ ಬದುಕಲು ಈ ನಿಸರ್ಗ ಮನುಷ್ಯನಿಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ನೀಡಿದೆ. ಅದನ್ನು ನಾವು ಸರಿಯಾಗಿ ಬಳಸಿಕೊಳ್ಳಬೇಕು. ವೈದ್ಯರು ಔಷಧಿಗಳನ್ನು ಕೊಡುತ್ತಾರೆ, ಆದರೆ ನಮಗೆ ಉಂಟಾಗುವಂತಹ ಅದೆಷ್ಟೋ ಕಾಯಿಲೆಗಳನ್ನು ಪ್ರಾಕೃತಿಕವಾಗಿ

ಹರ ಹರ ಪುರ ಹರ ಗಿರಿಜಾ ಮನೋಹರ ಹರ ಹರ ಪುರ ಹರ ಗಿರಿಜಾ ಮನೋಹರ ಪಂಪಾಪತಿ ವಿರೂಪಾಕ್ಷಗೆ ನಮೋ ನಮೋ ಹರ ಹರ ಪುರ ಹರ ಗಿರಿಜಾ ಮನೋಹರ ಪಂಪಾಪತಿ ವಿರೂಪಾಕ್ಷಗೆ ನಮೋ ನಮೋ ಪಂಪಾಪತಿ ವಿರೂಪಾಕ್ಷಗೆ ನಮೋ ನಮೋ ಮದನನ ಮದನ ಪಂಚವದನ ಮದನನ ಮದನ ಪಂಚವದನ ಕೈಲಾಸ ಸದನ ಸದಾ ಶಿವ ನಮೋ ಹದಿನಾಲ್ಕು ಭುವನದ ಹದನ ಬಲ್ಲರಿ ಜಿತ ಹದಿನಾಲ್ಕು ಭುವನದ ಹದನ ಬಲ್ಲರಿ ಜಿತ ಕದನ ಕಲುಷಹರ ನಮೋ ನಮೋ ಕದನ ಕಲುಷಹರ ನಮೋ ನಮೋ ಹರ ಹರ ಪುರ ಹರ ಗಿರಿಜಾ ಮನೋಹರ ಹರ ಹರ ಪುರ ಹರ ಗಿರಿಜಾ ಮನೋಹರ ಪಂಪಾಪತಿ ವಿರೂಪಾಕ್ಷಗೆ ನಮೋ ನಮೋ ಪಂಪಾಪತಿ ವಿರೂಪಾಕ್ಷಗೆ ನಮೋ ನಮೋ ಪತಿವರ ಭೂರಿ ಕೃಪಾಂಬುಧಿ ತಾರಕ ಪಿತ ಹರ ಜಯ ಜಯ ತಾರಕ ಪತಿವರ ಭೂರಿ ಕೃಪಾಂಬುಧಿ ತಾರಕ ಪಿತ ಹರ ಜಯ ಜಯ ತಾರಕ ಉಪದೇಶ ಕಾರಕ ತಾರಕ ಉಪದೇಶ ಕಾರಕ ಘನಭವ ತಾರಕ ಮೃತ್ಯುಂಜಯ ಜಯ ಘನಭವ ತಾರಕ ಮೃತ್ಯುಂಜಯ ಜಯ ಹರ ಹರ ಪುರ ಹರ ಗಿರಿಜಾ ಮನೋಹರ ಹರ ಹರ ಪುರ ಹರ ಗಿರಿಜಾ ಮನೋಹರ ಪಂಪಾಪತಿ ವಿರೂಪಾಕ್ಷಗೆ ನಮೋ ನಮೋ ಪಂಪಾಪತಿ ವಿರೂಪಾಕ್ಷಗೆ ನಮೋ ನಮೋ ಶೇಷಾಭರಣ ವಿಭೂಷಾಭವ ವಿಶೇಷ ಶೇಷಾಭರಣ ವಿಭೂಷಾಭವ ವಿಶೇಷ ಭಕುತ ಪ್ರಿಯ ವಿಭೋ ಪ್ರಭೋ ಪ್ರಭೋ ಭೂಭೃತ ಪೋಷ ಪ್ರಸನ್ನ ವೆಂಕಟೇಶ ಭೂಭೃತ ಪೋಷ ಪ್ರಸನ್ನ ವೆಂಕಟೇಶ ಭಜನಶೀಲ ವಿಭೋ ವಿಭೋ ಭಜನಶೀಲ ವಿಭೋ ವಿಭೋ ಹರ ಹರ ಪುರ ಹರ ಗಿರಿಜಾ ಮನೋಹರ ಹರ ಹರ ಪುರ ಹರ ಗಿರಿಜಾ ಮನೋಹರ ಪಂಪಾಪತಿ ವಿರೂಪಾಕ್ಷಗೆ ನಮೋ ನಮೋ ಪಂಪಾಪತಿ ವಿರೂಪಾಕ್ಷಗೆ ನಮೋ ನಮೋ ಹರ ಹರ ಪುರ ಹರ ಗಿರಿಜಾ ಮನೋಹರ ಪಂಪಾಪತಿ ವಿರೂಪಾಕ್ಷಗೆ ನಮೋ ನಮೋ ಪಂಪಾಪತಿ ವಿರೂಪಾಕ್ಷಗೆ ನಮೋ ನಮೋ ಪಂಪಾಪತಿ ವಿರೂಪಾಕ್ಷಗೆ ನಮೋ ನಮೋ ಮುಂದೆ ಎಸ್ ಜಾನಕಿ ಅವರು ಹಾಡಿರುವ ಗೀತೆ ಪಾಹಿ ಸ್ವರ್ಣ ಗೌರಿ ಮಾತೆ ಪಾಹಿ ಎಸ್ ಜಾನಕಿ ಅವರು ಹಾಡಿರುವ ಗೋಟೂರಿ ಅವರ ರಚನೆ ಕೇಳಿದಿರಿ. ಮುಂದೆ ಜಯ ಮಹಾಲಸ ನಾರಾಯಣಿ, ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ವಸಂತ ಪ್ರಭು ಅವರ ರಚನೆ. ಮಹಾಲಸ ನಾರಾಯಣಿ, ಜಯ ಜಗಪಾಲನ ಪಾರಾಯಣಿ, ಜಯ ಮಹಾಲಸ ನಾರಾಯಣಿ, ಜಯ ಜಗಪಾಲನ ಪಾರಾಯಣಿ, ಜಯ ನಾರದ ವಂದ್ಯ ಜನನೆ, ಜಯ ನಾರದ ವಂದ್ಯ ಜನನಿ, ಜಯ ನೀರಜ ನಯನಿ, ಜಯ ನೀರಜ ನಯನಿ, ಜಯ ಮಹಾಲಸ ನಾರಾಯಣಿ, ಜಯ ಜಗಪಾಲನ ಪಾರಾಯಣಿ, ಜಯ ಮಹಾಲಸ ನಾರಾಯಣಿ, ಜಯ ಜಗಪಾಲನ ಪಾರಾಯಣಿ. ಜಯ ಶಂಖ ಚಕ್ರ ಗದಾ ಪದ್ಮಧಾರಿಣಿ, ಜಯ ಶಂಖ ಚಕ್ರ ಗದಾ ಪದ್ಮಧಾರಿಣಿ, ಜಯ ಪದ್ಮವಿಭೂಷಿಣಿ, ಜಯ ಪದ್ಮನಿವಾಸಿನಿ, ಜಯ ಪದ್ಮವಿಭೂಷಿಣಿ, ಜಯ ಪದ್ಮನಿವಾಸಿನಿ, ಜಯ ಆದಿ ಅನಾದಿ ಅನಂತರೂಪಿಣಿ, ಜಯ ಆದಿ ಅನಾದಿ ಅನಂತರೂಪಿಣಿ, ಜಯ ಸ್ಥಿತಿ ಲಯಕಾರಿಣಿ, ಜಯ ಸ್ಥಿತಿ ಲಯಕಾರಿಣಿ, ಜಯ ಕಲಿಮಲಹಾರಿಣಿ, ಜಯ ಕಲಿಮಲಹಾರಿಣಿ, ಜಯ ಮಹಾಲಸ ನಾರಾಯಣಿ, ಜಯ ಜಗಪಾಲನ ಪಾರಾಯಣಿ, ಜಯ ಮಹಾಲಸ ನಾರಾಯಣಿ, ಜಯ ಜಗಪಾಲನ ಪಾರಾಯಣಿ. ಜಯ ರಾಜ ರಾಜೇಶ್ವರಿ, ಜಯ ದುರ್ಗಾ ಪರಮೇಶ್ವರಿ, ಜಯ ಗೌರಿ ಶಿವ ಶಂಕರಿ, ಜಯ ಜಯ ಜಗದೀಶ್ವರಿ, ದೇವಿ ಸತತ ಭಕ್ತಿ ದೇಯಿ, ದೇವಿ ಸತತ ಭಕ್ತಿ ದೇಯಿ, ಲಕ್ಷ್ಮೀ ನಾರಾಯಣಿ, ದೇವಿ ನಿರಂತರ ಜ್ಞಾನ ದೇಯಿ, ದೇವಿ ನಿರಂತರ ಜ್ಞಾನ ದೇಯಿ, ನಾರಾಯಣ ಪ್ರಿಯ ನಾರಾಯಣಿ, ನಾರಾಯಣ ಪ್ರಿಯ ನಾರಾಯಣಿ, ನಾರಾಯಣ ಪ್ರಿಯ ನಾರಾಯಣಿ, ನಾರಾಯಣ ಪ್ರಿಯ ನಾರಾಯಣಿ, ಜಯ ಮಹಾಲಸ ನಾರಾಯಣಿ, ಜಯ ಜಗಪಾಲನ ಪಾರಾಯಣಿ, ಜಯ ಮಹಾಲಸ ನಾರಾಯಣಿ, ಜಯ ಜಗಪಾಲನ ಪಾರಾಯಣಿ, ಜಯ ನಾರದ ವಂದ್ಯ ಜನನಿ, ಜಯ ನಾರದ ವಂದ್ಯ ಜನನೀ.